9:15ಕ್ಕೆ ಕೇಳಲಿದ್ದೀರಿ. ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ. ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 27ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿಷಯ ಮಣ್ಣಿನ ಆರೋಗ್ಯ ಮತ್ತು ಮಣ್ಣಿನ ಫಲವತ್ತತೆ. ತಾಯಿ ಭೂಮಿ ತಾಯಿ ಸದೈವ ಭಯದಾಯಿ, ಮತ್ತೆ ನಿನ್ನ ಸ್ಪರ್ಶದಿಂದ ಅಮಿತ ಹರ್ಷ ಮನಸ್ಸಿಗೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂವಿ ಮಂಜುನಾಥ್ ಹಾಗೂ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿಯು ಕೃಷ್ಣರಾಜ್ ಅವರು. ನೀವು ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆಗಳು 244-34-14, 244-34-15 ಹಾಗೂ 244-34-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಗ್ರಾಮಲಕ್ಷ್ಮಿ. ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಮಲ್ಲವ್ವ, ಅಬೇ ಮಲ್ಲವ್ವ, ಅಯ್ಯಯ್ಯಯ್ಯಯ್ಯಯ್ಯ, ಏನ್ ಬಿರ್ ಅಂತ ಹೊಂಟೇವ? ಯಾಕ ಹೊಳ್ಳೆ ನೋಡ್ವಲ್ಲೆಲ್ಲ ತಡಿ ತಡಿ ತಡಿ, ನೀ ಏನ ನಾ ಬಿರ್ರ ಹೊಂಟಿನಿ ಅಂತ ಅನ್ಲಿಗತ್ತಿ? ಮತ್ತ ಇದೇನು ಒಳೆ ಮುಖದ ಮುಂದ ಈ ಪರಿ ಸೊಪ್ಪ ಹಾಕೊಂಡು ಕುಂತಿ, ಏನ್ ವ್ಯಾಪಾರ ಮಾಡಕ್ ಕುಂತಿಯ? ಏನ್ ಕತ್ತಿ ನೀನ್? ಬಾರ್ಬೆ ಇಲ್ಲೇ ನಿನ್ಗೊಂದ್ ಇಟ್ಕೊಡ್ತೀನಿ ಬಾ. ಯಾಕ ನೀ ಇತ್ಲಾ ಕಡೆ ಹೊಂಟಿ ಸಂತಿ ಕಡೆನ? ನಂಗ್ ಗೊತ್ತಾಯ್ತೇಳಿ ನೀ ಯಾಕೆ ಕರ್ದಿ ಅಂತೇಳಿ. ಇಟ್ಟು ಸೊಪ್ಪ ಹಾಕೊಂಡು ಕುಂತಿ, ಒಬ್ಬಾಕಿನ ಸೋಸಿ ಸೋಸಿ ಬ್ಯಾಸರ್ ಬಂದೈತಿ ನಿನಗ. ಹೆಂಗೂ ಅಂಟಾಳ ಬಾಯಿಕಿ ಬಂದೊಂದಿಟ್ಟು ಸೋಸ್ ಕೊಡ್ಲಿ ಅಂತೇಳಿ. ಹಿಂಗಿರ್ತಾರ ನೋಡು ಮಂದಿ, ಏನ ಸಂತಿ ಕಡೆ ಹೊಂಟಾಳ ಒಂದಿಟ್ಟು ಒಂದಿಟ್ಟು ಇದು ಕಾಯಿಪಲ್ಲೆ ಇದನ್ನ ಕೊಟ್ಟು ಕಳ್ಸಿದ್ರ ಆತ ಅಂದ್ರ ಸೋಸಾಕ್ ಕರಿತೀನಂತ ಸೋಸಾಕ ಬಲೆ ಬಿಡು. ಕಲವ ಹಂಗ್ಯಾಕ್ ಸಿಟ್ಟು ಕೇಳ್ತಿ ಹೇಳ? ಏನಂತಿ ಅನ್ಕೊಂಡ್ ಅನ್ವ ನಾನು, ನಿನಗೂ ಮೂಗ್ ಬ್ಯಾಗ ಬಿಡು ಸಿಟ್ಟು. ಅಯ್ಯ ಹೌದವ, ಮತ್ತ ಅಲ್ಲ ನೀ ಹಿಂಗ ಅನ್ನೋದು ಸರಿಯೇನ ನೋಡು. ಅಲ್ಲ ನೋಡು, ನೀಗ ಇಷ್ಟು ಸೊಪ್ಪ ಹಾಕೊಂಡ್ ಕುಂತಿಯಲ್ಲ ನೋಡ, ಅಲ್ಲಿ ಯಾವ ಪಾಟಿ ರಾಡಿ ಅದ, ಅದ್ರಾಗ ಅದನ್ನ ಸ್ವಚ್ಛಗಿ ತೊಳೆದ ಮಾಡಿ ಉಪಯೋಗಿಸ. ಅಯ್ಯಯ್ಯ ಇದನ್ ನಿನ್ನಿಂದನ ಕಲಿಬೇಕು ನೋಡ್ ನಾನ್ ಪಾಠ, ನಾ ಏನ್ ಹೊರಗಿನಿಂದ ತಂದಿನ ಅಕ್ಕ. ಇಲ್ಲಿ ನೋಡಿಲ್ ಮಲ್ಲ ಮಲ್ಲ ಮಲ್ಲ ಅಂತೈತ್ ನೋಡಲ್ ತೋಟದ ಮುಂದೆ ಬೆಳೆದದ್ದು. ಹ ತಗೋ ಬಾ, ನೀನು ತಗೋ ಬಾ, ಒಂದಿಟ್ಟು ತೊಳೆದ ಕೊಡ್ತೀನಿ ಬಾ. ಏನ್ ಶಣೆ ಅದಿ ನೀನ ಕಲ್ಲವ್ವ, ಎಲ್ಲಾ ಸೊಪ್ಪ ಮನ್ಯಾಗ ಬೆಳ್ಕೊಂಡ್ಬಿಟ್ಟಿ ನೋಡ್ ನೀನ. ಹೌದ್ ಮತ್ತ ಅದಕ್ಕ ಹೇಳುದ್ ನಿನಗ ರೊಕ್ಕ ಕೊಟ್ಟಿರ್ತಾರ ಬೇಡವಾ, ಅಲ್ಲಿ ಔಷಧ ಅದನ್ನ ಇದನ್ನ ಹೊಡೆದಿರ್ತಾರ, ಅಲ್ಲಿದ್ ಬೇಡವಾ ಒಂದಿಟ್ಟೇನ ಮನಿ ಮುಂದ ಹೊಂಟಾಳ ಜೀವದ ಗೆಳತಿ, ಮನ್ಯಾಗ ಇದೇನಿದು ಸಗಣಿ ಗೊಬ್ಬರ ಹಾಕಿ ಬೆಳೆದಿದ್ದು ತಿನ್ಲಿ ಅಂತ ಕರೆದ್ರ ಆರ್ಸಾಕ್ ಕರ್ದಿನಂತ ಆರ್ಸಾಕ. ಇನ್ನ ಸಿಟ್ಟು ಬಿಟ್ಟಿಲ್ಲೇನ ಸಿಟ್ಟು ಬಂತ ನೋಡ್. ಈಗ ನೋಡ ಕಲ್ಲವ್ವ, ಈ ಸೊಪ್ಪನ್ಯಾಗ ಎಷ್ಟು ಪೋಷಕಾಂಶ ಇರ್ತೈತಿ. ಅದ್ರಾಗ ದಿನಾ ಸೊಪ್ಪು ಉಪಯೋಗಿಸ್ಬೇಕು. ಅದ್ರಾಗತ್ತಿದ್ದೆ ನಾನು ಇದನ್ನ ಸೊಪ್ಪಿಂದ ಮಾತಾಡಕತ್ರಿ, ಇದ್ರೊಳಗ ಒಂದೇನ ನಮ್ಮ ಮಲ್ಲಕ್ಕ ಪಾಠ ಹೇಳ್ತಾಳ ಅಂತೇಳಿ ಹೇಳಿ ಪಾಠ ಅಲ್ಲ ಕಲ್ಲವ್ವ. ಈಗ ನೋಡ, ಈ ಸೊಪ್ಪು ಅನ್ನೋದು ಮಕ್ಕಳ ಆರೋಗ್ಯಕ್ಕ ಬಾಳ ಒಳ್ಳೇದು, ಹಿರಿಯರಿಗೆ ಬಾಳ ಒಳ್ಳೇದು, ಎಷ್ಟು ಪೋಷಕಾಂಶ ಇರ್ತದ. ಅದನ್ನ ಇಂಗ್ಲಿಷ್ನಾಗ ಅಂತಾರ ನೋಡ, ಕೇಳಿ ಇಲ್ಲ, ಗ್ರೀನ್ ಲೀಫಿ ವೆಜಿಟೇಬಲ್ ಅಂತಾರ ಇದಕ್ಕ. ಹಸಿರು ಸೊಪ್ಪು ತರಕಾರಿಯನ್ನ ಹೆಚ್ಚು ಉಪಯೋಗಿಸ್ಕೋಬೇಕು. ನಿಂಗ್ ಗೊತ್ತೇನ ಕಲ್ಲವ್ವ, ಇದಕ್ಕ ಹಸಿರು ರಕ್ತ ಅಂತಾರ, ಗೊತ್ತೇನ ನಿಂಗ? ಹೌದಾ? ನಮ್ಗ ಇವು ಇಂಗ್ಲಿಷ್ ಪಂಗ್ಲಿಷ್ ನಮ್ಗ ಗುರ್ತಾಗೋದಿಲ್ಲ. ಈಗ ನೀ ಬಂದು ಇದು ಆರೋಗ್ಯಕ್ಕೆ ಚಲೋ ಇದನ್ ತಿನ್ರಿ ಅಂದ್ರ ತಿನ್ನವ್ರ ನಾವು. ನೀ ಇಂಗ್ಲಿಷ್ ಏನಾರ ಹೇಳಿದ್ರ ನಂಗ ಗೊತ್ತಾಗಲ್ಲ. ನೋಡ ನಿಂಗ ಈಗ ನೋಡ, ನಾನು ನಿನಗೆ ಹೇಳುದನ್ ಕೇಳ. ಈಗ ನೋಡ, ಒಬ್ಬ ವಿಜ್ಞಾನಿ ನಮಿತಾ ರಾವತ್ ಅಂತ ಹೇಳಿ, ಅವರು ಈ ಸೊಪ್ಪು ತರಕಾರಿಯಾಗ ಎಷ್ಟು ಪೋಷಕಾಂಶ ಐತಿ, ಯಾರ್ಯಾರಿಗಿದು ಒಳ್ಳೇದು, ಮತ್ತ ಈಗ ನೀ ಹೆಂಗ್ ಬೆಳೆದಿ ನೋಡು ಕಲ್ಲವ್ವ, ಮನಿ ಅಂಗಳದಾಗನ ಸೊಪ್ಪು ಗಿಪ್ಪು ಎಲ್ಲ ಹಂಗ ಈ ಮಾಳಗಿ ಮ್ಯಾಗ ಟೆರೆಸ್ ಗಾರ್ಡನ್ ಅಂತಾರ ನೋಡು, ಅಲ್ಲೆಲ್ಲ ಈ ಸೊಪ್ಪುಗಳನ್ನ ಹೆಂಗ್ ಬೆಳ್ಕೋಬಹುದು, ಇದ್ರ ಬಗ್ಗೆ ಎಷ್ಟು ಚಂದ ಹೇಳ್ಯಾರ ಗೊತ್ತೇನ? ಹೌದಾ?

ಹಚ್ಚಿ ತಾಳಸ ಎಣ್ಣ್ಯಾಗ ಆ ತಾಸು ಮುಂದ ಒಂದ್ ನಾಕ್ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಅದು ಒಂದ್ ನಾಕ್ ಬೆಳ್ಳುಳ್ಳಿ ಹಾಕ. ಅದೆಲ್ಲ ಆರಿದ ಮೇಲೆ ಒಂದಿಟ್ ಉಪ್ಪು ಒಂದಿಟ್ ಜೀರಿಗೆ ಅಷ್ಟ ಹಾಕಿ ಗಿರ್ರ ಅನ್ನಿಸ್ಬಿಡು. ನಾವಂತೂ ಒಳಗ ರುಬ್ತೀವಿ, ಮತ್ ನೀವೆಲ್ಲ ಮಿಕ್ಸಿ ಪಕ್ಸಿ ಇಟ್ಕೊಂಡವ್ರವ ನೀವು. 2 ನಿಮಿಷದಾಗ ಆಕೇತಿ. ಚಲೋ ಆತು ಬಿಡು. ಹಂಗಾರ ಹೆಂಗು ನೀನ ಪಾಲಕ್ ಸೊಪ್ಪು ಕೊಡಾಕತ್ತೀಯ, ನಾಳೆ ರೊಟ್ಟಿ ಕೂಡ ಪಾಲಕ್ ಚಟ್ನಿನ ಮಾಡ್ಬಿಡ್ತೀನಂತ. ಅಲ್ಲಿ ನೀ ಹಂಗ ಕುಂತೇನ ನನಗ ಹಾಡ್ಗಿಡ ಏನ್ರ ಕೇಳಿಸ್ತೇನು ಅಲ್ಲ. ಒಟ್ಟ ಇಲ್ಲಿ ಬಂದ್ ಕೊ ನಿನಗ ಹಾಡಿಂದ ಹುಚ್ಚು ಒಟ್ಟು ಮತ್ತಿಂದ ಹೋಗಿ ಇಲ್ಲಿ ನೋಡು. ಮತ್ತ ಇವತ್ತ ಯಾರ್ದ ಹಾಡ್ ಕೇಳ ಗುರ್ತೈತಿನ? ಫಕೀರವ್ವ ಗುಡಿಸಾಗರ ಗಿಗಿ ಪದ. ಹಾ ಕೇಳೋಣ ಅವನ್ನ ನಡಿ. ಕರಿಯಾಲಿಯ ನಿನ್ನ ನೋಡಿಲೆ ಮಲ್ಲವ್ವ, ನೀ ಬರ್ತೀಯಲ್ಲ, ಬಂದು ಒಂದ್ ನಾಲ್ಕು ಚಲೋ ಮಾತಾಡಿ ಒಂದಿಷ್ಟು ಏನೇನೋ ಸುದ್ದಿ ಹೇಳಿ ಒಂದೆರಡು ಹಾಡು ಕೇಳಿ ಹೋಗ್ತಿವಿ ನೋಡು. ಯವ್ವ, ನಮ್ ಗೆಳತ್ಯಾರು ಅಂದ್ರೆ ಹಿಂಗೇ ಇರ್ಬೇಕು ನೋಡ, ಅನಿಸ್ಬಿಡ್ತೈತ್ ನೋಡ. ನೀನ್ ಅಷ್ಟ ಅಂತೀಯಲ್ಲ, ಇನ್ನ ನಮ್ ಈ ಗ್ರಾಮ ಲಕ್ಷ್ಮಿ ಕಾರ್ಯಕ್ರಮ ಕೇಳೋ ಎಷ್ಟು ಮಂದಿ ಗೆಳತ್ಯಾರದಾರ ಗೊತ್ತೇನ್ ನಿನ್ಗ? ಅವರೆಲ್ಲ ಕುಂತ ಈ ಕಾರ್ಯಕ್ರಮ ಕೇಳಿ ಈಗ ನಾನು ನೀನು ಹೆಂಗ ಈ ತರಕಾರಿಯಾಗಿನ ಪೋಷಕಾಂಶ ಏನೇನ್ ಐತಿ, ಹೆಂಗ ಬೆಳಿಬೇಕು ಅಂತ ತಿಳ್ಕೊಂಡ್ವಲ್ಲ, ಹಂಗ ಅವರು ತಿಳ್ಕೊಂಡಿರ್ತಾರ. ಮತ್ತ ಗೀಗಿ ಪದದ ಹಾಡ ಖುಷಿ ಅವರು ಪಟ್ಟಿರ್ತಾರ. ಏನಂತಿ? ಹೂನ್ವಾ, ಇವೆಲ್ಲ ನಮ್ ಜೀವನ ನೋಡು, ಮೊದ್ಲೇಕ ಹಳ್ಳಿ ಜೀವನದಾಗ ಇವೆಲ್ಲ ಬೆರೆತ್ ಬಿಟ್ಟಿದ್ವು. ಈಗ ಇವು ಆವು ಇವು ಬಂದ್ ಮೊಬೈಲ್ ಗಿಬೈಲ್ ಬಂದು ಇದು ಆಗ್ಬಿಟ್ಟವ, ಅಂತ ಜೀವನ ಖಂಡೇವಿಲ್ಲ ಆಗ್ಬಿಟ್ಟೈತವ ಇವ. ಆದ್ರೂ ಇದ್ರ ಸೊಗಡ ಸೊಗಡ ಬಿಡ ಸೊಗಡ. ಹೌದು, ಕೇಳೋಣಲ್ಲ ಹಂಗಾರ ನಡಿ. ಮಕ್ಕಳಿಗೆ ಬಿಣ್ಣಾಸಿ ಪೇಳ್ವಿ ತಾಯಿಯ, ಕೇಳಿ ಹೇಳ್ತೇನೆ. ಅಣ್ಣ ಮಕ್ಕಳಿಗೆ ಬಿಣ್ಣಾಸಿ ಪೇಳುವೆ, ಪುಣ್ಯ ರೂಪಿಯಾಗಿ ನಡಿರವ್ವ, ಪುಣ್ಯ ರೂಪಿಯಾಗಿ ನಡಿರವ್ವ. ಸನ್ಮಾರ್ಗದ ನೆಲೆ ತಿಳದ ಮುಂದಾಗು, ಗಣಮೂರ್ತಿಯ ಸುಖ ಪಡಿರವ್ವ. ಸನ್ಮಾರ್ಗದ ನೆಲೆ ತಿಳದ ಮುಂದಾಗು, ಗಣಮೂರ್ತಿಯ ಸುಖ ಪಡಿರವ್ವ. ಸರಳ ನಾಸಿಕದಲ್ಲಿ ಹೊಳೆಯುವ ಮೂಗುತಿ ಕಾಂತಿಯ, ಕೇಳಿ ಹೇಳ್ತೇನೆ. ತರುಳಿ ಮುತ್ತೈದರ ಗುರುತವ್ವ, ತರುಳಿ ಮುತ್ತೈದರ ಗುರುತವ್ವ. ಕೊರಳು ಮಂಗಾಲೆ ಹಣಿ ಮ್ಯಾಲೆ ಕುಂಕಂ, ಇಲ್ಲದ ನಾರಿ ಅರ್ಥವ್ವ. ಇಲ್ಲಿ ಯಾರ್ಯಾರು ಹಚ್ಚಿಕೊಂಡ ಬಂದಿಲ್ಲವ್ವ, ಕತ್ತಲಾಗ ಕಾಣುವುದಿಲ್ಲ ಪಕ್ಕಿರವ್ವ. ಕೊರಳು ಮಂಗಾಲೆ ಹಣಿ ಮ್ಯಾಲೆ ಕುಂಕಂ, ಇಲ್ಲದ ನಾರಿ ಅರ್ಥವ್ವ. ಬಂಗಾರ ಬಾಳಿಯ ಸರಿಗೆ ಸಿಂಗರ್ ತಾಯಿಯ, ಬಂಗಾರ ಬಾಳಿಯ ಸರಿಗೆ ಸಿಂಗಾರ. ಹಂಗಿನದಾಗಿನ ಬಿಡರವ್ವ, ಹಂಗಿನದಾಗಿನ ಬಿಡರವ್ವ. ರಂಗಮಣಿ ಕನತು ಮಂಗಾಲೆ ಸೂತ್ರ, ಅಂಗತ್ಯ ಭೂಷಣ ಇಡರವ್ವ. ಅಂಗಕ್ಕ ಭೂಷಣ ಇಡರವ್ವ. ಸರಿಗೆ ವಂಕಿಗಳು ಕೋಟೆ ವಸ್ತಾಯ, ಧರಿಸುವ ದ್ಯಾತಕ ಬೇಕವ್ವ, ಧರಿಸುವ ದ್ಯಾತಕ ಬೇಕವ್ವ. ಕುಟುಕಿ ಒಳಗ ಒಂದ ಗುಂಜಿ ಬಂಗಾರ, ಗುಳದಾಳಿ ಇದ್ದರ ಸಾಕವ್ವ. ಅದು ಎಲ್ಲದಿದ್ದರ ಪಾಡವ್ವ, ಗೋರ್ಮಾಳ ಬೇರ್ತಾರ ಪಕ್ಕಿರವ್ವ. ಕುಟುಕಿ ಒಳಗ ಒಂದ ಗುಂಜಿ ಬಂಗಾರ, ಗುಳದಾಳಿ ಇದ್ದರ ಸಾಕವ್ವ. ಮನಮನವಿಲ್ಲದ ಮಣಿ ಮಣಿ ತಿರುಗುವ ಮನಸ್ಸನ್ನು ಬಿಗಿಯಾಗಿ ಹಿಡಿರವ್ವ, ಮನಸ್ಸನ್ನು ಬಿಗಿಯಾಗಿ ಹಿಡಿರವ್ವ. ಸನ್ಮಾರ್ಗದ ನೆಲೆ ತಿಳದ ಮುಂದಾಗು, ಗಣಮೂರ್ತಿಯ ಸುಖ ಪಡಿರವ್ವ. ಜಾನಿ ಮುತ್ತದರಿಗೆ ಪಾದವೇ ಪಾವನ ತಾಯಿಯ, ಗಣ್ಣನ ಪಾದ. ಜಾನಿ ಮುತ್ತದರಿಗೆ ಪಾದವೇ ಪಾವನ, ಅಂಗವೇ ಮಂಗಲ ರೂಪವ್ವ, ಅಂಗವೇ ಮಂಗಲ ರೂಪವ್ವ. ಓಣಿಯ ಜನರಿಂದ ಪೂಜೆಗೊಳ್ಳುವೆ ತಾಯಿ, ಕೈಯಲ್ಲಿ ಆರತಿ ದೀಪವಾಗಿ, ಕೈಯಲ್ಲಿ ಆರತಿ ದೀಪವಾಗಿ, ಪತಿಯಿಂದ ಸೌಭಾಗ್ಯ ಪತಿಯಿಂದ ಸಂಪತ್ತಾಯಿಯ ಪತಿಯ ದೇವರೆಂದು ತಿಳಿರವ್ವ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ನಾವಲ್ಗಿಯ ರುಕ್ಮವ್ವ ಹನುಮಂತ್ ಬರಗಾಲ ಹಾಗೂ ಸಂಗಡಿಗರಿಂದ ಚೌಟ್ಕಿ ಪದವನ್ನು